ನೀವು ಕೇಳ್ತಾ ಇದ್ದೀರಿ ಏರ್ ನೆಕ್ಸ್ಟ್ ಕಾರ್ಯಕ್ರಮ, ನಿಮ್ಮ ಕನಸಿಗೆ ನಿಮ್ಮದೇ ಮಾತು. ನಾನು ಹೇಮಾ ಪಶುಪತಿಹಾಳ್. ಇಷ್ಟೊತ್ತು ನಾವು ಸಂವಹನ ಕಲೆ ನಮ್ಮ ವ್ಯಕ್ತಿತ್ವವನ್ನ ಹೆಂಗ್ ರೂಪಿಸ್ತದ ಅನ್ನೋದ್ರ ಬಗ್ಗೆ ಮಾತಾಡಕತ್ತಿದ್ವಿ. ಹಂಗ್ ನೋಡಿದ್ರ ಮಾತು ನಮ್ಮನ್ನ ಎಕ್ಸ್ಟ್ರಾವರ್ಟ್ ಮಾಡ್ತದ, ಮೌನ ಇಂಟ್ರೋವರ್ಟ್ ಮಾಡ್ತದ ಅಂತಾರ. ಮಾರ್ನಿಂಗ್ ಮಧ್ಯಾಹ್ನ ಈವ್ನಿಂಗ್ ನೈಟ್ ಮಾತಲ್ಲೇ ಮುಳುಗೋಗಿ ಪೂರಾ ಟೈಟ್ ಫುಲ್ ಟೈಟ್ ಪುರ್ಸೊತ್ತು ಅನ್ನೋದು ಸಿಕ್ಕೋದೆ ಡೌಟ್, ಪುರ್ಸೊತ್ತು ಅನ್ನೋದು ಸಿಕ್ಕೋದೆ ಡೌಟ್, ಅರ್ಥನೇ ಆಗೋಲ್ಲ ಇವರೂಟ್. ಸೊತ್ತು ಅನ್ನೋದು ಸಿಕ್ಕೋದೆ ಡೌಟು, ಅರ್ಥಾನೆ ಆಗೋಲ್ಲ ಇವರಾರು ಮಾತೇನೆ ಇವರಿಗೆ ಹೊಟ್ಟೆಗೆ ಹಿಟ್ಟು ಮಾಡ್ಕೊಂಡು ತಿಂತಾರೆ ಬೈಟು ಬೈಟು ಅಂತಾನೆ ಉದುರುತ್ತೆ ಮಾತೆಂಬ ಸಿಗು ತಿಂತಾನೆ ಇರ್ತಾರೆ ಚೇಟೋ ಬೈಟು ಮಾತಾಡ್ರೋ ಮಾತಾಡ್ರಿ ಮಾತಾಡ್ರೋ ಬಪ್ಪರ ಬಪ್ಪರ ಬಪ್ಪರ ಬಪ್ಪರ ಬಪ್ಪರ ಬಪ್ಪರ ಪಾಪ ಇಲ್ದೆ ಇದ್ರೆ ಫೋನು ಓಡೋದಿಲ್ಲ ಬ್ರೈನು, ಇವ್ರದು ಟಾಕಿಂಗ್ ಟ್ರೈನು ಮಾತಾಡ್ತಿದ್ರೆ ಪ್ರೈಮು, ಮ್ಯಾಟ್ರೆ ಇಲ್ದಿದ್ರೂನು ಗಂಟೆ ಆಗುಲ್ಲ ಲೈನು, ಗಂಟೆ ಮಾತಾಡೀನು ಕೇಳ್ತಾರ ಮೇಲೆ ಬೇಕಾಗಿಲ್ಲ ಕೈಗೊಂದು ಫೋನ್ ಅಂತೂ ಸಿಕ್ಕೈತಲ್ಲ, ಫೋನಲ್ಲಿ ಕರೆನ್ಸಿ ತುಂಬೈತಲ್ಲ ಮಾತಾಡ್ರೋ ಮಾತಾಡ್ರಿ ಮಾತಾಡ್ರೋ ಮಾತಾಡ್ರಿ ಮಾತಾಡ್ರೋ ಮಾತಾಡ್ರಿ ಮಾತಾಡ್ರೋ ಮಾತಾಡ್ರಿ. ಈಗಿನ ಕಾಲದ ಜನಗಳು ಹೆಂಗಪ್ಪ ಅಂದ್ರೆ ಕಂಡ್ ಕಂಡ್ ಕಡೆ ಎಲ್ಲ ಮಾತು ಮಾತು ಮಾತು ಅಂತ ಮಾತಾಡ್ತಾನೆ ಇರ್ತಾರೆ. ಟ್ರೈನಲ್ಲಿ ಹೋದ್ರೆ ಮಾತು, ಸಿನಿಮಾ ಥಿಯೇಟರ್ಗೆ ಹೋದ್ರೆ ಮಾತು, ಬಸ್ಸಲ್ಲಿ ಹೋದ್ರೆ ಮಾತು, ಪಬ್ಲಿಕ್ ಟಾಯ್ಲೆಟ್ ಅಲ್ಲಿ ಹೋದ್ರು ಮಾತು. ಥೂ ಥೂ ಥೂ ನೆಟ್ವರ್ಕ್ ಸತ್ತೋಗೋವರ್ಗೂ ಟವರ್ ಬಿದ್ದೋಗೋವರ್ಗೂ ಯಾವೇನಾದ್ರೂ ಹಾಳಾಗ್ಲಿ ನಾಯಿ ಬಾಲ ಸ್ಟ್ರೈಟ್ ಆಗಿ ಇಲ್ಲಿ ಫೋನು ರಿಂಗ್ ಆಗಿ ಲೈಫೇ ಪೂರ್ತಿ ಬೆಂಡ್ ಆಗ್ಲಿ ಮಾತಾಡ್ರೋ ಮಾತಾಡ್ರಿ ಮಾತಾಡ್ರೋ ಮಾತಾಡ್ರಿ ಮಾತಾಡ್ರೋ ಮಾತು ಕಿವು ಮಾತು ಬಾಯಿ ಮಾತು ಚಿಕ್ಕ ಮಾತು ದೊಡ್ಡ ಮಾತು ಮನೆ ಮಾತು ಬೀದಿ ಮಾತು ಟಿವಿ ಮಾತು ರೇಡಿಯೋ ಮಾತು ನ್ಯಾಯದ ಮಾತು ನೀತಿ ಮಾತು ಸಾಧು ಮಾತು ಬದ್ರು ಮಾತು ಓಲಿ ಮಾತು ಗೇಲಿ ಮಾತು ಚಾಳಿ ಮಾತು ಗಾಳಿ ಮಾತು ದೇವರ ಮಾತು ದೇವನ್ ಮಾತು ಆ ಮಾತು ಈ ಮಾತು ಮಾತುಗಳ ಮುಖಾಂತರ ನಮ್ಮ ಸುಖ ದುಃಖಗಳನ್ನ ನಾವು ಶೇರ್ ಮಾಡ್ಕೋಬಹುದು. ಮಾತಾಡದೆ ಹಂಗ ಮೌನವಾಗ ಉಳಿದ್ ಬಿಟ್ರ ಪರಿಹಾರನ ಸಿಗದ ನಾವು ಮತ್ತಷ್ಟು ಕುಗ್ಗಿ ಹೋಗೋ ಸಾಧ್ಯತೆ ಐತಿ. ನಮ್ಮಲ್ಲೇ ನಮಗ್ ಗೊತ್ತಿಲ್ದಂಗ ಒಂದ್ ಕೀಳರಿಮೆ ಕೂಡ ಬೆಳೆಯುವ ಸಾಧ್ಯತೆ ಇರ್ತೈತಿ. ಇದಕ್ಕೆಲ್ಲ ಒಂದ ಪರಿಹಾರ ಅದೇನಂದ್ರ ಕುಟುಂಬದವ್ರ ಜೊತೆ ಸ್ನೇಹಿತರ ಜೊತೆ ಚಲೋ ಮಾತಾಡೋದು, ಎಲ್ಲಾನು ಶೇರ್ ಮಾಡ್ಕೊಳ್ಳೋದು. ಅದರಿಂದ ನಮ್ಮೊಳಗಿನ ಅದೆಷ್ಟೋ ಪ್ರಶ್ನೆಗಳಿಗೆ ಉತ್ತರ ಕೂಡ ಸಿಗ್ಬೋದು, ನಮ್ಮ ನೋವುಗಳಿಗೆ ಸಾಂತ್ವನಾನು ಸಿಗೋ ಸಾಧ್ಯತೆ ಇರುತ್ತೆ. ಇದ್ರ ಜೊತೆಗೆ ನಮ್ಮ ಮಾತುಗಳಿಂದ ಬೇರೆಯವ್ರಿಗೂ ಸಹ ನಾವು ಬೆಂಬಲ ನೀಡಬಹುದು. ಹಂಗಾದ್ರ ನಮ್ಮ ಮಾತುಗಳು ಹೆಂಗ್ ಇರ್ಬೇಕು ಇದ್ರ ಬಗ್ಗೆ ಆಲೋಚನೆ ಮಾಡೋ ಮುಂಚೆ ಟೇಕ್ ಅ ಬ್ರೇಕ್ ಫಾರ್ ಸಾಂಗ್. ಸಂಜಿನ